ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಆಹಾರ ತಜ್ಞರಾದ ಡಾ ಉದಯಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಮೊದಲಿಗೆ ಕೇಳೋಣ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಆಹಾರ ತಜ್ಞರಾದ ಡಾ ಉದಯಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನ. ಕೇಳುಗರೆ ನಮಸ್ಕಾರ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ರೈತರಿಗೆ ಮತ್ತು ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉದಯಕುಮಾರ್ ಅವರೇ. ನಮಸ್ಕಾರ. ಹೇಳಿ, ಮೊದಲನೇದಾಗಿ ನವಣೆಯ ಸಂಸ್ಕರಣೆ ಬಗ್ಗೆ ಹೇಳಿ, ಏನಿದು ಸಂಸ್ಕರಣೆ ಅಂದರೆ? ನವಣೆ ಅನ್ನೋದು ಒಂದು ಮಹತ್ವವಾದ ಧಾನ್ಯ, 9 ಸಿರಿಧಾನ್ಯಗಳಲ್ಲಿ ಇದು ಒಂದು ಪ್ರಮುಖವಾದ ಧಾನ್ಯವಾಗಿದೆ. ಅದು ಈ ಒಂದು ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆಯನ್ನು ಒಂದು ಬೆಳೀತಾ ಇರುವಂಥ ಈ ಸಿರಿಧಾನ್ಯ ಬಹಳ ಮಹತ್ವದ್ದಾಗಿದೆ. ಯಾಕಂತಂದರೆ ಮೊದಲಿನಿಂದನೂ ಏನು ನಾವು ನಮ್ಮ ಅಜ್ಜ ಅಜ್ಜಿ ಆ ಒಂದು ಕಾಲದಿಂದಲೂ ಸಾಕಷ್ಟು ಈ ನವಣೆಯನ್ನು ಉಪಯೋಗ ಮಾಡ್ತಾಯಿದ್ರು, ಬೆಳೀತಾ ಇದ್ರು, ಉಪಯೋಗ ಮಾಡ್ತಾಯಿದ್ರು. ಆದ್ದರಿಂದ ಅವರ ಒಂದು ಆರೋಗ್ಯದ ಒಂದು ಮಟ್ಟ ಏನಿತ್ತು ಅದು ಬಹಳ ಚೆನ್ನಾಗಿರ್ತಿತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಈ ಒಂದು ಗೋಧಿ ಮತ್ತು ಅಕ್ಕಿಯ ಒಂದು ಆಹಾರ ಪದ್ಧತಿಗೆ ನಾವು ಏನು ಒಗ್ಕೊಂಡಿದ್ದೀವಿ, ಅದರಿಂದ ಸಾಕಷ್ಟು ನಾವು ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಮತ್ತು ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುವುದು ಕಂಡು ಬರ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ನವಣೆ ಬಹಳ ಒಂದು ಆರೋಗ್ಯದಾಯಕ ಮತ್ತು ಆರೋಗ್ಯವನ್ನು ವರ್ಧಿಸುವಂತಹ ಒಂದು ಧಾನ್ಯ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಪ್ರಮಾಣದ ಏನು ನಾವು ಈಗ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಏನು ಫೈಬರ್ ಅಂತೀವಿ, ಆ ಫೈಬರ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು ಮತ್ತು ಇದರಲ್ಲಿರುವಂತಹ ಕ್ಯಾಲ್ಸಿಯಮ್, ಐರನ್ನು ಮತ್ತು ಸಾಕಷ್ಟು ಪ್ರಮಾಣದ ಫ್ಯಾಟಿ ಆಸಿಡ್ಸ್ ಅಂತೀವಿ, ಅವು ಅಮೈನೋ ಆಸಿಡ್ಸ್ ಇದ್ದಾವೆ. ಇವೆಲ್ಲನೂ ಬಹಳ ಒಂದು ನಮ್ಮ ಒಂದು ಆರೋಗ್ಯಕ್ಕೆ ಅತಿ ಉಪಯೋಗಕಾರಿಯಾಗಿದೆ. ಇದರಿಂದ ನಮ್ಮಲ್ಲಿ ಒಂದು ಏನು ಆರೋಗ್ಯವನ್ನು ವರ್ಧಿಸಿ ಮತ್ತು ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಇದು ಬಹಳ ಸಹಾಯಕಾರಿ ಆಗ್ತದೆ. ಅದರಂತೆ ನಾವು ಈ ನವಣೆಯನ್ನು ನಾವು ಹೇಗೆ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಸಂದರ್ಭವನ್ನು ನೋಡಿದಾಗ, ಸ್ವಲ್ಪ ಇದು ಹಿಂದಿನ ಕಾಲದಿಂದ ಮನೆಯಲ್ಲೇ ಮಾಡಿ ಒಂದು ಕುಟ್ಟುವಂತಹ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು. ಆದರೆ ತದನಂತರ ಅದನ್ನು ಈಗ ಯಾರ ಮನೆಯಲ್ಲೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇಲ್ಲ. ಆದ್ದರಿಂದ ಈ ಸಂಸ್ಕರಣೆ ಮಾಡುವಂಥ ಒಂದು ಏನು ಅಂಗಿದೆ ಇದು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ಸಂಸ್ಕರಣೆಯಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸಾಕಷ್ಟು ಇದರ ಸಂಸ್ಕರಣೆ ಬಗ್ಗೆ, ನವಣೆಯ ಸಂಸ್ಕರಣೆ ಬಗ್ಗೆ ಸಾಕಷ್ಟು ಒಂದು ಅಭ್ಯಾಸವನ್ನು ಮಾಡಲಾಗಿದೆ. ಅದಕ್ಕೆ ಬೇಕಾಗುವಂಥ ಸಣ್ಣ ಸಣ್ಣ ಒಂದು ಉಪಕರಣವನ್ನು ಸಹ ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ನಾವು ಈ ಸಿಪ್ಪೆಯನ್ನು ತೆಗೆದರೆ ಅದನ್ನು ಸಂಸ್ಕರಣೆ ಮಾಡಿದಂತೆ ಅರ್ಥ. ಈಗ ಸಾಮಾನ್ಯವಾಗಿ ಅದನ್ನೇನು ನಾವು ರಾಶಿ ಮಾಡಿದ ನಂತರ ಅದನ್ನು ಏನು ಚೀಲದಲ್ಲಿ ತುಂಬುತ್ತೀವಿ, ಅದಾದ ನಂತರ ಅದು ಯಾವಾಗ ಮಾರುಕಟ್ಟೆಗೆ ಬಂದು ಅದನ್ನು ನಾವೇನು

ಸಂಸ್ಕರಣೆ ಮಾಡುವಂತಹ ಸಾಮರ್ಥ್ಯದ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಗಳನ್ನು ಹಾಕೊಂಡಿದ್ವಿ. ಇದರಿಂದ ಸಾಕಷ್ಟು ಬೀದರ್ದಿಂದ ಬಳ್ಳಾರಿ ತನ ಯಾವುದೇ ರೈತರಿಗೂ ಅನುಕೂಲವಾಗಂಗೆ, ಎಲ್ಲ ರೈತರಿಗೂ ಅನುಕೂಲವಾಗಂಗೆ ಅವರಿಗೆ ಈ ಒಂದು ಏನು ಘಟಕಗಳನ್ನು ಸ್ಥಾಪಿಸಿದ್ವಿ, ಅದರ ಸೌಲಭ್ಯ ದೊರೀಲಿ ಅಂಥೇಳಿ ಇವುಗಳನ್ನು ಸ್ಥಾಪಿಸಿದ್ವಿ. ಅದರ ಅನುಕೂಲವನ್ನು ಪಡೆದುಕೋಬೇಕು, ಸದುಪಯೋಗವನ್ನು ಪಡೆದುಕೋಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಯಾರು ಯುವಕರು ತಮ್ಮದೇ ಆದಂಥ ಒಂದು ಸಣ್ಣ ಪ್ರಮಾಣದ ಒಂದು ಘಟಕವನ್ನು ಸ್ಥಾಪಿಸಬೇಕು ಅಂತ ಮುಂದೆ ಬಂದಲ್ಲಿಯೂ ಸಹ ಈ ಒಂದು ಏನು ಈ ರಬ್ಬರ್ ರೋಲ್ ಮಾದರಿದಾಗಿರ್ಬೋದು ಅಥವಾ ಇನ್ನೊಂದು ಸೆಂಟ್ರಿಫ್ಯೂಗಲ್ ಮಾದರಿದಾಗಿರ್ಬೋದು ಅಂತ ಒಂದು ಸಿಪ್ಪೆ ತೆಗೆದು ಸಂಸ್ಕರಣೆ ಮಾಡಿಕೊಂಡು 1 ಕೆಜಿ ಅಥವಾ 2 ಕೆಜಿ ತಮ್ಮದೇ ಆದಂಥ ಹಳ್ಳಿಯಲ್ಲಿ ಅವುಗಳನ್ನ ಪ್ಯಾಕೆಟ್ ಮಾಡಿ ತಮ್ಮದೇ ಆದಂಥ ಹಳ್ಳಿಯಲ್ಲಿಯೂ ಸಹ ಅವತನ್ನು ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಅದಕ್ಕೆ ಬೇಕಾಗುವ ಎಲ್ಲ ಒಂದು ತಾಂತ್ರಿಕ ಸಲಹೆಯನ್ನು ನಮ್ಮ ವಿಶ್ವವಿದ್ಯಾಲಯ ಕೊಡಲಿಕ್ಕೆ ಯಾವಾಗಾದರೂ ತಯಾರಿದೆ. ಅಂದಾಜು ಒಂದು ಸಣ್ಣ ಪ್ರಮಾಣದಲ್ಲಿ ಒಬ್ಬ ರೈತ ಹಳ್ಳಿಯಲ್ಲಿ ಹಾಕೋಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಎಷ್ಟು ರೊಕ್ಕವನ್ನು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸಂಸ್ಕರಣಾ ಘಟಕಗಳಿಗೆ? ಇದಕ್ಕೆ ಸಾಮಾನ್ಯವಾಗಿ ಇದರಲ್ಲಿ ಒಂದು 3-4 ಯಂತ್ರಗಳು ಬೇಕಾಗ್ತವೆ. ಮೊದಲನೇದಾಗಿ ಒಂದು ಏನು ಪ್ರೀ ಕ್ಲೀನರ್ ಅಂತ ಹೇಳ್ತೀವಿ, ಆ ಪ್ರೀ ಕ್ಲೀನರ್ ಮತ್ತು ಗ್ರೇಡರ್ ನಂತರ ಅದನ್ನು ಡಿ ಸ್ಟೋನಿಂಗ್ ಮಾಡಬೇಕಾಗ್ತದೆ. ಸಣ್ಣ ಸಣ್ಣ ಕಲ್ಲುಗಳಿರ್ತವೆ ಅವುಗಳನ್ನು ಬೇರ್ಪಡಿಸಬೇಕಾಗ್ತದೆ. ಅದಾದ ನಂತರ ಈ ಸಿಪ್ಪೆ ಸುಲಿಯುವ ಯಂತ್ರಕ್ಕೆ ಹಾಕಬೇಕಾಗ್ತದೆ. ಆ ಸಿಪ್ಪೆ ಸುಲಿದ ನಂತರ ಅದನ್ನು ಒಂದು ಗ್ರಾವಿಟಿ ಸೆಪರೇಟರ್ ಮಾಡಿ ಯಾವುದೇ ಸಿಪ್ಪೆ ಸುಲಿಲಾರದು ಮತ್ತು ಸಿಪ್ಪೆ ಸುಲಿದಂತಹ ಅಕ್ಕಿಯನ್ನು ಬೇರ್ಪಡಿಸಿ ಅದನ್ನು ನಂತರ ಪ್ಯಾಕಿಂಗ್ ಮಾಡಿಕೊಳ್ಳಿಕ್ಕೆ ತಯಾರು ಮಾಡ್ಕೋಬೇಕಾಗ್ತದೆ. ಈ ಒಂದು ಕಂಪ್ಲೀಟ್ ಯಂತ್ರದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರಿಸುಮಾರು 3-4 ಲಕ್ಷ ರೂಪಾಯಿದಷ್ಟು ಖರ್ಚು ಬರ್ತದೆ. ಇದರಿಂದ ಅವರು ಸರಿಸುಮಾರು 500 ಕೆಜಿ ಪ್ರತಿದಿನ ಒಂದು 1/2 ಟನ್ ಅನ್ನು ಅಷ್ಟು ಅವರು ಸಿರಿಧಾನ್ಯಗಳನ್ನಾಗಲಿ ಅಥವಾ ಈ ನವಣೆ ಆಗಲಿ ಬೇರೆ ಬೇರೆ ಸಿರಿಧಾನ್ಯಗಳನ್ನಾಗಲಿ ಸಹ ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಮಾಡಿ ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ನಲ್ಲಿಯೂ ಸಹ ಅವರು ಮಾರಾಟ ಮಾಡಬಹುದಾಗಿದೆ. ಈಗ ಬೇರೆ ಸಿರಿಧಾನ್ಯಗಳು 1 ಯೂನಿಟ್ ಅನ್ನು ಹಾಕಿದ್ರೆ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಅದರಲ್ಲಿ ಅದೇ ಘಟಕದಲ್ಲಿ ಸಂಸ್ಕರಣೆ ಮಾಡಬಹುದು, ಅವರು ಬೇರೆ ನವಣೆಯನ್ನು ಹೊರತುಪಡಿಸಿ ಮತ್ತೆ ಬೇರೆ ಬರ್ತವೆ. ನವಣೆಯನ್ನು ಹೊರತುಪಡಿಸಿ ಕೊರಲೆ ಬರ್ತದೆ, ಹಾರಕ ಬರ್ತದೆ, ಬರಗು ಬರ್ತದೆ, ಮತ್ತೆ ಇವೆಲ್ಲಾನು ಸಾಮೆ ಬರ್ತದೆ. ಇವೆಲ್ಲವನ್ನು ಒಂದೇ ಈ ಒಂದು ಘಟಕದಲ್ಲಿ ಸಂಸ್ಕರಣೆ ಮಾಡುವ ಘಟಕದಲ್ಲಿ ಸಂಸ್ಕರಣೆ ಮಾಡಬಹುದು. ಅದಕ್ಕೆ ಸ್ವಲ್ಪ ಒಂದಿಷ್ಟು ಆ ಯಂತ್ರದಲ್ಲಿ ವ್ಯವಸ್ಥೆಯನ್ನು ಬದಲಾವಣೆಗಳನ್ನು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ. ಅದರ ಬಗ್ಗೆ ಕಂಪ್ಲೀಟ್ ತಾಂತ್ರಿಕ ನೆರವನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೊಡ ಮಾಡ್ತೇವೆ. ಈಗ ತಾವು ಏನು ಹೇಳ್ತೀರಿ, ರೈತರು ಹೇಳೋದು ಇಲ್ಲ ನವಣೆಯನ್ನು ನಾವೆಲ್ಲ ಬೆಳೀತಾ ಇದ್ದೀವಿ, ಅದರ ಮಾರುಕಟ್ಟೆಯಲ್ಲಿ ನಮಗೆ ದರ ಇಲ್ಲ, ಅಕ್ಕಿ ಮಾಡಿದರೆ ತಗೊಳ್ಳೋರು ಯಾರಿಲ್ಲ ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ರೈತರನ್ನ ತಾವು ಒಬ್ಬ ತಜ್ಞರಾಗಿ ಯಾವ ರೀತಿ ಗೈಡ್ ಮಾಡ್ತಾರೆ? ಯಾಕಂದರೆ ಇತ್ತೀಚೆಗೆ ಭಾಳಷ್ಟು ಬೇಡಿಕೆ ಇದೆ, ನವಣೆಯನ್ನು ಬೆಳೀರಿ, ನವಣೆ ಅಕ್ಕಿ ಊಟ ಮಾಡಿರಿ ಅಂತೆಲ್ಲ ಹೇಳುವ ಸಂದರ್ಭದಲ್ಲಿ ರೈತರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಮಗೂ ಸಾಕಷ್ಟು ಯುವಕರು ರೈತರು ಬಂದು ಈ ಒಂದು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಯಾಕಂತಂದರೆ ಈಗ ನವಣೆಯನ್ನು ಬೆಳೆದಂಥ ರೈತರು ಅಥವಾ ಸಿರಿಧಾನ್ಯಗಳು ಬೆಳೆದಂಥ ರೈತರು, ನಾನು ಆಗ್ತಾನೆ ಹೇಳಿದೆ, ಸಿರಿಧಾನ್ಯಗಳನ್ನು ಬೆಳೆದ ನಂತರ ಬರೇ ರೈತರಾಗೇ ಉಳಿಬಾರ್ದು, ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಅವರು ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಸರಿಯಾಗಿ ಒಂದು ಪ್ಯಾಕೇಜಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಬೇಕು. ಬ್ರ್ಯಾಂಡಿಂಗ್ ಈಗ ಭಾಳ ಒಂದು ಅದನ್ನು ಸರ್ಕಾರ ಒಂದು ಅದಕ್ಕೆ ಆದಂಥ ಒಂದು PMFME ಒಂದು ಸ್ಕೀಮ್ನಲ್ಲಿಯೂ ಸಹ ಬ್ರ್ಯಾಂಡಿಂಗ್ ಮಾಡಲಿಕ್ಕೂ ಸಹ ಸಹಾಯಧನವನ್ನು ಕೊಡಮಾಡ್ತದೆ. ಅಂತ ಒಂದು ಏನು ಸೌಲಭ್ಯಗಳಿದ್ದಾವೆ, ಸರ್ಕಾರದ ಸ್ಕೀಮ್ಗಳಿದ್ದಾವೆ, ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ, ಅವರಿಗೆ ಮಾರ್ಗದರ್ಶನವನ್ನು ಮಾಡಿಕೊಡ್ತೀವಿ, ಅವರಿಗೆ ಸಾಕಷ್ಟು ಈ ಒಂದು ಏನು ಸಂಸ್ಕರಣೆ ಮಾಡಿದಂತಹ ಪದಾರ್ಥಗಳನ್ನು ಒಂದು ಮಾರುಕಟ್ಟೆ ಚಾನಲ್ಗೆ ಹಚ್ಚಿಕೊಡುವಂತಹ ಒಂದು ಸಹಾಯವನ್ನು ನಮ್ಮ ವಿಶ್ವವಿದ್ಯಾಲಯ ಮಾಡ್ತದೆ. ಅದರಿಂದ ಅವರು ರೈತರು ಒಂದು ಹೆಜ್ಜೆ ಮುಂದಿಟ್ಟು ಆಮೇಲೆ ತಮ್ಮದೇ ಆದಂತಹ ಒಂದು ಹಳ್ಳಿಗಳಲ್ಲಿಯೂ ಸಹ ಇದನ್ನ ಊಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಬರೀ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ಬೆಳೆಯೋದು ಅದನ್ನ ಪಟ್ಟಣದ ನಗರದಲ್ಲಿ ಮಾರಾಟ ಮಾಡೋದು, ನಗರದ ಒಂದು ಏನು ಜನರ ಒಂದು ಆರೋಗ್ಯ ಸುಧಾರಿಸ್ತದೆ, ಬಟ್ ಹಳ್ಳಿಯಲ್ಲಿರುವ ಜನರ ಒಂದು ಆರೋಗ್ಯವನ್ನು ಸಹ ನಾವು ಹೆಚ್ಚು ಮಾಡಬೇಕಾದಂತಹ ಒಂದು ಸಂದರ್ಭ ಬಂದಿದೆ. ಯಾಕಂತಂದ್ರೆ ಈಗ ಇದೇನು ನಾವು ನಿರೋಧಕ ಶಕ್ತಿಯನ್ನು ರೋಗ ನಿರೋಧಕ ಶಕ್ತಿಯನ್ನು ಈ ಏನು ಸಿರಿಧಾನ್ಯಗಳನ್ನು ತಿಂದ್ರೆ ಡೆಫಿನೆಟ್ ಆಗಿ ನಾವು ಏನು ಡಯಾಬಿಟಿಸ್ ಅನ್ನು ಹೊಡೆದೋಡಿಸಬಹುದು, ಆಮೇಲೆ ಈ BP ಇರುವಂತವರು ಅಥವಾ ಮಲಬದ್ಧತೆ ಇರುವಂತವರು ಇವರೆಲ್ಲರೂ ಈ ರೋಗ ಮುಕ್ತ ಆಗುವಂತಹ ಒಂದು ಸಾಮರ್ಥ್ಯ ಒಂದು ಈ ಒಂದು ಸಿರಿಧಾನ್ಯಗಳಲ್ಲಿ ಇದೆ. ಅದನ್ನ ನಾವು ಉಪಯೋಗಿಸಿಕೊಂಡು ಎಲ್ಲರೂ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೋಬೇಕು. ಈ ಅಳವಡಿಸ್ಕೋಬೇಕಂದ್ರೆ ನಾವು ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ರೈತರು ತಮ್ಮದೇ ಆದಂತಹ ಮನೆಯಲ್ಲಿ ಊಟ ಮಾಡಬೇಕು, ತಮ್ಮದೇ ಆದಂತಹ ಪ್ರದೇಶದಲ್ಲಿ ಊಟ ಮಾಡಬೇಕು, ಇನ್ನೂ ಹೆಚ್ಚಿನದನ್ನ ಒಂದು ಹೆಜ್ಜೆ ಮುಂದಿಟ್ಟು ಅವುಗಳನ್ನು ಸಂಸ್ಕರಣೆ ಮಾಡಿ ಅದಕ್ಕೆ ಬೇಕಾಗುವಂತಹ ಒಂದು ಯಾವ್ದಾದ್ರು ಸಣ್ಣ ಘಟಕವನ್ನು ಹಾಕೊಂಡು ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಇನ್ನೂ ಹೆಚ್ಚಿನ ದರದಲ್ಲಿ ಮಾರಿ ಅದರಿಂದ ಸಂಪಾದನೆ ಮಾಡಿ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೋಬೇಕು. ಈಗ ನವಣೆ ಇರಬಹುದು, ಯಾವುದೇ ಒಂದು ಸಿರಿಧಾನ್ಯದ ಸಂಸ್ಕರಣಾ ಘಟಕವನ್ನು ಹಾಕೊಂಡ್ಬಿಟ್ಟು ಒಂದು ಸ್ಟಾರ್ಟ್ಅಪ್ ಮಾದರಿಯಲ್ಲಿ ರೈತರು ಅನ್ಎಂಪ್ಲಾಯ್ಡ್ ಯೂತ್ಸ್ಗಳು ಬರಬೇಕಾದ್ರೆ ಏನಾದರೂ ಸರ್ಕಾರದ ವತಿಯಿಂದ ಸಹಾಯ ಸೌಲಭ್ಯಗಳು ಇದಾವ, ಒಂದು ಸ್ಕೀಮ್ಗಳೇನಾದರೂ ಇದಾವ? ಜೊತೆಗೆ ಒಬ್ಬ ಯುವಕ ಅನ್ಎಂಪ್ಲಾಯ್ಡ್ ಇತ್ತು, ಒಂದು ಯೂನಿಟನ್ನು ಹಾಕೋಬೇಕಾದ್ರೆ ಅಂದಾಜು ಎಷ್ಟು ಖರ್ಚು ಮಾಡಬೇಕಾದ್ರೆ ಬ್ಯಾಂಕಿನ ಸಹಾಯ ಸೌಲಭ್ಯಗಳು ಹೇಗೆ ಸಿಗ್ತಾವಂತಿರ್ತಾವೆಲ್ಲ? ಇದರಲ್ಲಿ ಎರಡು ಮೂರು ಆಲ್ರೆಡಿ ಸರ್ಕಾರದಿಂದ ಇರತಕ್ಕಂಥ ಒಂದು ಸೌಲಭ್ಯಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ. ಅವು ಒಬ್ಬ ಯಾರೇ ನಿರುದ್ಯೋಗಿ ಯುವಕ ಆಗಿರ್ಬೋದು, ಅವನು ಡೈರೆಕ್ಟಾಗಿ ಈ ಒಂದು PMFME ಸ್ಕೀಮ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲದರಲ್ಲಿಯೂ ಸಹ ಒಂದು ಈ ಒಂದು ಇಂಥ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಿಕ್ಕೆ ಬೇಕಾಗುವಂಥ ಒಂದು ಏನು ಲೋನ್ ಫೆಸಿಲಿಟಿ, ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ, ಅದನ್ನೂ ಸಹ ಕೊಡಮಾಡ್ತದೆ. ಅದಕ್ಕೆ ಬೇಕಾಗುವಂಥ ಒಂದು ಏನು 30-50% ಸರ್ಕಾರದಿಂದ ಸಹಾಯಧನ ಲಭ್ಯ ಆಗ್ತದೆ, ಅದನ್ನೂ ಸಹ ಪಡಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಮಾಹಿತಿ ಬೇಕಾಗ್ತದೆ, ತಾಂತ್ರಿಕ ಮಾಹಿತಿ ಬೇಕಾಗ್ತದೆ, ಅವ್ರನ್ನ ಯಾವ ರೀತಿ ನಾವು ಆನ್ಲೈನ್ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಇದಕ್ಕೆ ಸಲಕರಣೆ ಯಂತ್ರೋಪಕರಣಗಳು ಬೇಕಾಗ್ತದೆ, ಎಷ್ಟು ಇದರ ಅಂದಾಜು ವೆಚ್ಚ ಎಷ್ಟಾಗ್ತದೆ, ಇದನ್ನು ನಾವು ಹೇಗೆ ಮಾರಿದರೆ ಹೇಗೆ ಲಾಭ ಆಗ್ತದೆ, ಇದರೆಲ್ಲ ಮನವರಿಕೆ ಮಾಡಿಕೊಡಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಆದ್ದರಿಂದ ಆಸಕ್ತಿಯುಳ್ಳ ಯುವಕರು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಬಂದು ಭೇಟಿ ಕೊಟ್ಟರೆ ಇದರದ ಇದಕ್ಕೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟು ನೆರವನ್ನು ನಾವು ನೀಡ್ತೀವಿ ಅಂತ ಈ ಒಂದು ಸಂದರ್ಭ. ಈಗ ನವಣೆ ಸಂಸ್ಕರಣೆ ಮಾಡುವಂಥ ಸಂಸ್ಕರಣೆ ಬಂದಾಗ ಅಕ್ಕಿ ಏನು ಬರುತ್ತಲ್ಲ, ಅಕ್ಕಿ ಎಷ್ಟು ಪ್ರತಿಶತ ಅದು ಶುದ್ಧವಾಗಿರುತ್ತಂತೆ, ಅದರಲ್ಲಿ ಅಕ್ಕಿ ಮತ್ತೆ ನವಣೆ ಮಿಕ್ಸ್ ಇರೋದಿಲ್ವಾ, ಎಷ್ಟು 100-100 ಇರ್ತದಂತೆ ಅಥವಾ ಹೇಗಿರುತ್ತೆ? ಇತ್ತೀಚೆಗೆ ಬಂದಂತ ಮಷಿನ್ಗಳು ಹೇಗಿದಾವಂತ? ಇಲ್ಲ, ಮಷಿನ್ಗಳು ಚೆನ್ನಾಗಿದಾವೆ ಈಗ. ಆದ್ರೆ ಒಂದು ಆ ಏನು ನಾವು ರಾಶಿ ಮಾಡೋಕ್ಕಿಂತ ಮುಂಚೆ ಒಂದು ನಾವು ಮನನ ಮಾಡ್ಕೋಬೇಕು, ಆ ಏನು ತೆನೆ ಕಟ್ ಮಾಡ್ತಾರೆ ಆ ತೆನೆಯನ್ನ ರಾಶಿ ಮಾಡುವಂತಾಗ ಕೆಳಗಡೆ ಒಂದ್ ಏನಾದರೂ ತಾಡುಪಾಲು ಹಾಕ್ಲೇಬೇಕು. ಅದನ್ನ ನಾವು ಹೆಚ್ಚಾಗಿ ಅದನ್ನ ಅನುಸರಿಸಂಗಿಲ್ಲ. ಹೀಗಾಗಿ ಈ ಏನು ನಾವು ಅಕ್ಕಿಯಲ್ಲಿ ಸಾಕಷ್ಟು ಸಣ್ಣ ಹಳ್ಳುಗಳು ಕಾಣ್ತವೆ, ಅದನ್ನ ನಾವು ಈ ಒಂದು ಪದ್ಧತಿಯನ್ನ ಅನುಸರಿಸಿದ್ರೆ ಯಾವುದೇ ರೀತಿಯಾಗಿ ಹಳ್ಳುಗಳು ನಮ್ಮ ಒಂದು ಕೊನೆಯ ಏನು ಒಂದು ಪದಾರ್ಥ ಬರ್ತದೆ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿ. ಇನ್ನ ಮೌಲ್ಯವರ್ಧನೆಗೆ ಬಂದಾಗ ಅಕ್ಕಿ ಇತ್ತು, ಇದೊಂದು ಉತ್ಪನ್ನ. ಮುಂದೆ ಅಕ್ಕಿಯಿಂದ ಏನೇನು ನಿಮ್ಮ ಒಂದು ಸಂಶೋಧನಾಲಯದಲ್ಲಿ ಏನೇನು ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡತಕ್ಕಂತ ಸೌಲಭ್ಯಗಳಿದಾವೆ ಇದ್ರ ಬಗ್ಗೆ? ನಾವು ಸಾಕಷ್ಟು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಅಕ್ಕಿಯನ್ನ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುವಂಥದ್ದನ್ನು ಹೇಳಿಕೊಡ್ತೀವಿ. ಅದಾದ ನಂತರ ಯಾವುದಾದ್ರೂ ಈ ಸಂಸ್ಕರಣೆ ಮಾಡುವಲ್ಲಿ ಸಾಕಷ್ಟು ಇವು ತುಂಡುಗಳಾಗ್ತವೆ, ಬ್ರೋಕನ್ ಸಂತೀವಿ, ನುಚ್ಚಕ್ಕಿ. ಆ ನುಚ್ಚಕ್ಕಿಯನ್ನು ಸಹ ಹೇಗೆ ನಾವು ಅದನ್ನ ಗ್ರೇಡಿಂಗ್ ಮಾಡಿ ಸರಿಯಾದ ಒಂದು ಒಳ್ಳೆಯ ಒಂದು ಹೇಗೆ ನಾವು ರವಾ ಮಾಡಬಹುದು, ಅದರಿಂದ ಇನ್ನೂ ಒಂದಿಷ್ಟು ಏನಾದರೂ ಸಣ್ಣ ರೀತಿಯ ತುಂಡುಗಳಾಗಿದ್ದರೆ ಅದನ್ನು ಸೆಪರೇಟ್ ಮಾಡಿ ಅದನ್ನು ನಾವು ಹಿಟ್ಟನ್ನಾಗಿ ಪರಿವರ್ತಿಸಬಹುದು. ಈ ನವಣೆ ಹಿಟ್ಟಾಗಿರ್ಬೋದು ಅಥವಾ ಬೇರೆ ಬೇರೆ ಸಿರಿಧಾನ್ಯಗಳ ಹಿಟ್ಟಾಗಿರ್ಬೋದು ಮತ್ತು ಇವು ರವಾ ಆಗಿರ್ಬೋದು, ಇವು ಸಹ ಒಳ್ಳೆಯ ಒಂದು ದರದಲ್ಲಿ ಮಾರಾಟ ಆಗ್ತಾ ಇದ್ದಾವೆ ಮಾರುಕಟ್ಟೆಯಲ್ಲಿ. ಈ ಒಂದು ಲಾಭವನ್ನು ಪಡ್ಕೋಬೇಕಾಗ್ತದೆ. ಅದಾದ ನಂತರ ಈ ಒಂದೇನು ನವಣೆಯನ್ನು ಯಾವಾಗ ಅದು ಒಳ್ಳೆಯ ದರದಲ್ಲಿ ಮಾರಾಟ ಆಗುವುದಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ನಾವು ಮಾರ್ಪಡಿಸಬಹುದು. ಅದರಲ್ಲಿ ನಾವು ಹೆಚ್ಚಾಗಿ ಈಗ ನಮ್ಮಲ್ಲಿರುವಂತಹದ್ದು ಬೇಕರಿ ಪದಾರ್ಥಗಳು, ಮಿಲೆಟ್ದಿಂದ ತಯಾರಿಸಿದಂಥ ಬ್ರೆಡ್ ಆಗಿರ್ಬೋದು, ರಸ್ಕ್ ಆಗಿರ್ಬೋದು, ಅಥವಾ ಈವನ್ ನಾವು ಬೇರೆ ಬೇರೆ ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೆಳ್ಳುಳ್ಳಿಯಿಂದ ಈ ನವಣೆಯ ಒಂದು ಬ್ರೆಡ್ ಅನ್ನು ಮಾಡಲಾಗಿದೆ, ಅಥವಾ ಈ ಬೆಲ್ಲವನ್ನು ಹಾಕಿ ಬೆಲ್ಲದ ನವಣೆ ಬ್ರೆಡ್ ಅನ್ನು ಮಾಡಿ ನಾವು ಕೊಡ್ತಾ ಇದ್ದೀವಿ ಎಲ್ಲ ಜನರಿಗೂ. ಇದ್ರ ಬಗ್ಗೆ ಸಾಕಷ್ಟು ಏನು ತರಬೇತಿ ಬೇಕು ಅದನ್ನು ಸಹ ನಮ್ಮಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಕೊಡ್ತೀವಿ ಅದರ ಬಗ್ಗೆ. ಅದೇ ರೀತಿಯಾಗಿ ಸಾಕಷ್ಟು ನಾವು ಈ ಪಿಜ್ಜಾ ಬೇಸ್ ಅನ್ನು ಮಾಡುವುದಾಗ್ಲಿ ಅಥವಾ ನವಣೆಯ ಒಂದು ನೂಡಲ್ಸ್ ಮಾಡುವುದಾಗ್ಲಿ ಅಥವಾ ನವಣೆಯಿಂದ ಬೇರೆ ಬೇರೆ ಒಂದು ಏನು ಚಕ್ಲಿ ಆಗಿರ್ಬೋದು, ಈಗ ತಾನೇ ಒಂದು ಹಿಂದಿನ ವಾರದಲ್ಲಿ ನಾವು ಯಾವುದೇ ರೀತಿಯ ಕರಿಲಾರದೆ ಮಾಡಿರ್ತಕ್ಕಂಥ ಒಂದು ಚಕ್ಕಲಿಯನ್ನು ನಾವು ಮಾಡಿದ್ವಿ. ಸೊ ದಟ್ ಅದರಲ್ಲಿ ಯಾವುದು ಅಂದ್ರೆ ಫ್ಯಾಟ್ ಫ್ರೀ, ಯಾವುದೇ ಫ್ರೈ ನಾನ್ ಫ್ರೈಡ್, ಅದನ್ನ ಎಣ್ಣೆಯಲ್ಲಿ ಕರಿಯಲಾರದೆ ಡೈರೆಕ್ಟ್ ಆಗಿ ಅದು ಬಹಳ ಒಂದು ಕ್ರಿಸ್ಪಿ ಆಗಿದೆ, ಕರಮ್ ಕುರಮ್ ಆಗಿದೆ. ಹೀಗಾಗಿ ಅಂತ ತಿನ್ನುವಂತಹ ಒಂದು ಚಕ್ಲಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ನಾಗರಿಕರಿಗೆ ಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಈಗ ನವಣೆಯಿಂದ ತಯಾರಿಸಿದಂತಹ ವಿವಿಧ ತಿನಿಸುಗಳ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಹೇಳುವತ್ನಾಗ ಬ್ರೆಡ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಇವೆಲ್ಲ ಹೇಗೆ ಕೀಪಿಂಗ್ ಕ್ವಾಲಿಟಿ ಎಷ್ಟು ದಿವಸವರೆಗೆ ಇದನ್ನು ಸಂಗ್ರಹಣೆ ಮಾಡಿ ಇಡಬಹುದು ಅಂತೀರಿ? ಇಲ್ಲ, ಅವು ಪದಾರ್ಥಗಳ ಮೇಲೆ ಅವಲಂಬಿತ ಆಗಿರ್ತವೆ. ಇರ್ತವೆ. ಈಗ ಅದರಿಂದ ಬೇರೆ ನಾವು ಏನು ಈ ಮೈದಾದಿಂದ ಮಾಡಿರೋದಾಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರೋದಾಗಿರ್ಬೋದು ಅಂತ ಒಂದು ಪದಾರ್ಥಗಳಿಗೆ ಹೋಲಿಸಿದಾಗ ಅದರಲ್ಲಿ ಯಾವುದೇ ಕೀಪಿಂಗ್ ಕ್ವಾಲಿಟಿ ಕಮ್ಮಿಯಾಗಿ ನಮಗೇನು ಕಂಡು ಬಂದಿಲ್ಲ. ಒಳ್ಳೆ ಒಂದು ಕೀಪಿಂಗ್ ಕ್ವಾಲಿಟಿ ಇದಾವೆ, ಚೆನ್ನಾಗಿ ಅವರ ಒಂದು ಟೇಸ್ಟು ಚೆನ್ನಾಗಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಮಾತ್ರ ಅವುಗಳಿಗೆ ಒಳ್ಳೆ ಬೇಡಿಕೆ ಇದೆ. ಓನ್ಲಿ ಒಂದೇ ಒಂದು ಏನು ಅಂತಂದ್ರೆ ಈ ಯುವಕರು ಅಥವಾ ನಿರುದ್ಯೋಗಿ ಯುವಕರು ಅಥವಾ ಆಸಕ್ತಿ ಉಳ್ಳವರು ಒಂದು ಏನಾದರೂ ಒಂದು ನಾವು ಪ್ರಾರಂಭ ಮಾಡಬೇಕು, ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನೋರು ಒಂದು ಹೆಜ್ಜೆ ಮುಂದಿಟ್ಟು ಈ ಸಿರಿಧಾನ್ಯಗಳಿಂದ ಮಾಡಿರತಕ್ಕಂಥ ಅಥವಾ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡುವುದು ಮತ್ತು ಮಾರುಕಟ್ಟೆ ಮಾಡುವುದ್ರ ಬಗ್ಗೆ ಒಂದು ಮನಸ್ಸು ಮಾಡಿದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತ ಹೇಳ್ಬೋದು. ಕೊನೆಯದಾಗಿ ಏನು ಹೇಳ್ತೀನಿ, ನವಣೆಯನ್ನು ಬೆಳೆಯುವಂಥವರು ಭಾಳಷ್ಟು ಬೆಳೀಲಿಕ್ಕೆ ಇನ್ನೂ ಅಷ್ಟು ಹೆಚ್ಚು ಆಸಕ್ತಿ ತೋರಿಸ್ತಾಯಿಲ್ಲ. ಒಂದು ಕಡೆ ಒಂದಿಷ್ಟು ಜನ ರೈತರು ಬೆಳೀತಾರೆ, ಬೆಳೆದು ಅಕ್ಕಿಯನ್ನು ಮಾಡಿ ತಮ್ಮ ಸುತ್ತಮುತ್ತ ಇದ್ದಂಥ ಜನಗಳಿಗೆ ಮಾರ್ತಾ ಇದ್ದಾರೆ, ತಮ್ಮ ಸಂಬಂಧಿಕರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೀಲಿಕ್ಕೆ ತಮ್ಮ ಸಲಹೆ ಸೂಚನೆಗಳು ಏನು ಹೇಗೆ? ಈಗ ಈ ಒಂದು ವರ್ಷ ನಾವು ನೋಡಿದಾಗ ಇದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿ ಆಗಿದೆ. ಎಲ್ಲರೂ ಸಿರಿಧಾನ್ಯಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇದು ಬೆಳೀತಾ ಹೋಗ್ತದೆ. ಅದೇ ರೀತಿಯಾಗಿ ಈ ಒಂದು ಭಾರತ ಈ ಒಂದು ಬರೇ ಸಿರಿಧಾನ್ಯ ನವಣೆ ಅಲ್ಲದೇನೆ ಎಲ್ಲಾ ಸಿರಿಧಾನ್ಯಗಳನ್ನು ಬೆಳೆದು ಇದನ್ನ ನಾವು ತಿನ್ನೋದಲ್ಲದೇನೆ ಕಂಪ್ಲೀಟ್ ವಿಶ್ವಕ್ಕೆ ಒಂದು ಒಳ್ಳೆ ಆಹಾರವನ್ನಾಗಿ ನಾವು ಕೊಡುವಂತಹ ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ಹೇಳೋದೇನು ಅಂತಂದ್ರೆ ರೈತರು ಸಿರಿಧಾನ್ಯಗಳನ್ನು ಬೆಳಿಬೇಕು. ಯಾಕಂತಂದ್ರೆ ಸಿರಿಧಾನ್ಯಗಳಿಗೆ ತಗುಲುವ ವೆಚ್ಚ ಕಡಿಮೆ, ನೀರು ಬೇಕಾಗಿರೋ ನೀರು ಕಡಿಮೆ, ಹುಳ ಕಮ್ಮಿ, ಕೆಮಿಕಲ್ಸ್ ಕಮ್ಮಿ, ಯಾವುದೇ ಇಲ್ಲ. ಎರಡು ಮೂರು ಮಳೆ ಆದ್ರೆ ಬಂದ್ಬಿಡುತ್ತೆ. ಒಂದು ಸಂದರ್ಭದಲ್ಲಿ ರೈತರು ಹೆಚ್ಚು ಖರ್ಚಿರಲಾರದಂತಹ ಈ ಸಿರಿಧಾನ್ಯಗಳನ್ನು ಬೆಳೆದು ತಾವು ಅದನ್ನ ತಮ್ಮ ಆರೋಗ್ಯಕ್ಕಾಗಿ ಮತ್ತು ಬೇರೆಯವರ ಆರೋಗ್ಯಕ್ಕಾಗಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೆದು ಮತ್ತು ಇದನ್ನ ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಾವು ಹೆಚ್ಚಿಗೆ ಲಾಭ ಪಡ್ಕೋಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬರ್ತದೆ. ಈಗ ಸದ್ಯಕ್ಕೆ ಅದಕ್ಕೆ ರೈತರು ನಾವು ಬೆಳೆದಿವಿ ನಮಗೆ ರೇಟ್ ಇಲ್ಲ ಅಂತೇಳಿ ಅನ್ಕೋತಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಇದಕ್ಕೆ ಒಂದು ಒಳ್ಳೆಯ ರೇಟ್ ಬರ್ತದೆ. ಆದರೆ ಲೇ ರೇಟ್ ಬರ್ತದಂತೆ ಸುಮ್ಮನೆ ಕೂತ್ರೆ ರೈತರು ರೈತರಾಗಿ ಉಳಿಬಾರ್ದು. ಇನ್ನೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಉದ್ಯಮಿಗಳಾಗಬೇಕು, ಮಾರಾಟಗಾರರಾಗಬೇಕು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಒಳ್ಳೆಯದು ಡಾಕ್ಟರ್ ಉದಯಕುಮಾರ್ ನಿಡವಣಿಯವರು, ಇದುವರೆಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಕರಣಾ ಘಟಕಗಳಿದ್ದಾವೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಯಾರು ಯುವಕರು ಇರ್ಬೋದು, ರೈತರು ಇರ್ಬೋದು, ಸಿರಿಧಾನ್ಯ ಇರ್ಬೋದು, ನವಣೆ ಇರ್ಬೋದು, ಯಾವುದೇ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಸಂಸ್ಕರಣೆ, ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ರೈತರೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡು ಒಂದು ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಆಹಾರ ತಜ್ಞರಾದ ಡಾಕ್ಟರ್ ಉದಯಕುಮಾರ್ ನಿಡೋಣಿಯವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 34-37.7°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.5-18.8°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 50-58% ಮತ್ತು ಕನಿಷ್ಠ ಆರ್ದ್ರತೆ 18-19% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 6-9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ರೈತ ಬಾಂಧವರು ಕಡಲೆ ಮತ್ತು ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆ ಕಾಳುಗಳು ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6 ಇರಬೇಕು. ಇದರಿಂದ ಹೆಚ್ಚು ದಿನ ಬೀಜಗಳು ಕೆಡದಂತೆ ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು.